ವಿದ್ಯಾಭ್ಯಾಸ ಮಾಡಿಲ್ಲ ಬಣ್ಣ, ನಿಮ್ಮ ಅಪ್ಪರು ನೀವು ಚಿಕ್ಕ ಹುಡುಗದಾಗ್ಲೇನೆ ಈ ಕೃಷಿ ಬದುಕಿಗೆ ತಗೊಂಬಂದ್ರ, ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನಿಸ್ತೀನಿ? ನಾವು ಹುಟ್ಟದಲ್ಲೇ ಕೃಷಿ ಬದುಕನಾರಿ ಸರ್. ನಾವು 4ನೇ ಕ್ಲಾಸ್ ಒಂದು ಓದಿದ್ವಿ, ಮುಂದಕ್ಕೆ ಹೋಗಕ್ ತಂದೆ ತಾಯಿ ಕೂಡ ತೀರೋದ್ರು, ಮತ್ತೆ ಕೂಲಿ ನಾಲಿ ಮಾಡ್ಕೊಂಡು ಒಂದು 20-30 ವರ್ಷ ಬದುಕಿದೆ. ಆಮೇಲೆ ನಾನು ಸ್ವಂತ ಅದು ಇದು ವ್ಯಾಪಾರ ಮಾಡಿಕೊಂಡು ಒಂದು 5,000 ರೂಪಾಯಿಗೆ 6 ಎಕರೆ ಜಮೀನ್ ತಕೊಂಡಿದ್ದೆ. ಆ ಜಮೀನು ಕಲ್ಲುಗಳ ಜಮೀನು, ಅದನ್ನ ಕಿತ್ತಿ ಹಾಕಿ ಹಾಕಿ ಕಡಲೆಕಾಯಿ ಬೆಳೆಯೋದು ಕಲ್ತು ಬಿಟ್ಟೆ. ಒಂದು ವರ್ಷ ಕಡಲೆಕಾಯಿ ಬೆಳೆದ್ರೆ 120 ಚೀಲ ತಕ್ಕ 6 ಎಕರೆ ಬೆಳೀತಿದ್ದೆ. ಅದ್ರಾಗೆ ಲಾಭ ಒಂದು 20-30 ಸಾವಿರ ಸಿಗುತ್ತಿತ್ತು. ಇವಾಗ 10 ವರ್ಷದಲ್ಲಿದ್ದ ಕಡಲೆಕಾಯಿ ಬೆಳೆ ಹೋಗ್ಬಿಡ್ತು, ಅವಾಗಲಿದ್ದ ತೊಗರಿ ಹಾಕ್ತೀನಿ, ಯಾವತ್ತು ಲಾಸ್ ಆಗಿಲ್ಲ ಸರ್. ಮಳೆ ಒಂದೇ ಮಳೆ ಬಂದ್ರೂ ಒಂದು ಅನುಭವದ ಪ್ರಕಾರ ಒಂದು 2-3 ಲಕ್ಷ ಬೆಳ್ಕೊಂತೀನಿ. ಸರಿಯಾಗಿ ಬೆಳೆ ಬಂದಿದ್ದ ವರ್ಷ 5-6 ಲಕ್ಷ ರೂಪಾಯಿ ಆಗ್ತದೆ 6 ಎಕರೆಗೆ. ಮೊದಲು ಏನು ವ್ಯಾಪಾರ ಮಾಡ್ತಿದ್ದೆ ಅಂತಂದ್ರೆ, ಏನು ವ್ಯಾಪಾರ ಮಾಡ್ತಿದ್ರಿ? ಹುಣಸೆಹಣ್ಣು ವ್ಯಾಪಾರ, ಮಾವಿನಹಣ್ಣು ವ್ಯಾಪಾರ ಮಾಡ್ತಿದ್ದೆ. ಅದ್ರಾಗ ಸಖತ್ ಲಾಭ, 10 ಲಕ್ಷಗಟ್ಟಲೆ ಲಾಭ ತಗೊಂಡಿದೀವಿ. ಆ ಲಾಭ ಇವಾಗ ಬರೋದಿಲ್ಲ, ಮಾವಿನಹಣ್ಣು ಇಲ್ಲ, ಹುಣಸೆಹಣ್ಣು ಇಲ್ಲ, ಎಲ್ಲ ಫೇಲ್ ಆಗ್ಬಿಡ್ತು. ಈಗಲೂ ಮಾವಿನಹಣ್ಣು ಹುಣಸೆಹಣ್ಣು ಬೆಳೀತಾರಲ್ಲ? ಬೆಳೀತಾರ, ಅದು ಸರಿ ಇರೋದಿಲ್ಲ ಸರ್, ಲಾಭ ಬರೋದಿಲ್ಲ. ಕೂಲಿ ಹೆಚ್ಚಿಗೆ, ಅವು 2 ರೂಪಾಯಿಗೆ 10 ಮಣಗಳು ಕೂಲಿ ಮಾಡ್ತಿದ್ರು ಗಂಡ್ಮಕ್ಳು. ಇವಾಗ 500 ರೂಪಾಯಿ ಕೊಡ್ಬೇಕು, ಒಂದು 200 ರೂಪಾಯಿ ಕುಡಿಯಕ್ ಕೊಡ್ಬೇಕು, 700-800 ಖರ್ಚು ಬರ್ತೈತೆ. ಕ್ವಿಂಟಾಲ್ಗೆ ಒಂದು 10,000 ರೂಪಾಯಿ ಖರ್ಚು ಬರ್ತೈತೆ, ಅದು ಮಾರೋದು 10,000 ರೂಪಾಯಿ. ಹೌದು, ಲಾಭ ಇನ್ನೆಲ್ಲಿ ಬರ್ತೈತೆ? ಯಾವುದು ಜನಗಳ ಹತ್ರ ದುಡಿದು ಲಾಭ ತಕೊಂಬದಾಗೋದಿಲ್ಲ. ರೈತರ ಕೆಲಸ ಮಾತ್ರ ಕಷ್ಟ ಮಾಡಿದ್ರೆ ಅದು ಹೊಟ್ಟೆ ಪಾಡು ಲಾಭ ಬರ್ತದೆ. ಬೇರೆದು ಬೆಳೆ ಇವೆಲ್ಲ ಬೆಳೀತಾರಲ್ಲ, ಅವೆಲ್ಲ ಮೇಲೆ ಬಂದಿದ್ದು, ತೊಗರಿ ಮಾತ್ರ ಲಾಭ ಬಂದೈತೆ. ರೈತರ ಕೆಲಸದಲ್ಲಿ ಏನ್ ಲಾಭ ಇಲ್ಲಪ್ಪ, ಏನ್ ಬೆಳೆಗೆ ಸರಿಯಾಗಿ ಬರ್ತಾ ಇಲ್ಲ, ಮಳೆ ಸರಿ ಕಷ್ಟ ಮಾಡಿದ್ರೆ ಬರ್ತದೆ ಸರ್. ಕಷ್ಟ ಮಾಡದಿದ್ದವ್ರಿಗೆ ಏನ್ ಬರ್ತತೆ? ಎಲ್ಲ ಕೂಲಿ ಇಟ್ಟು ಮಾಡಿದ್ರೆ ಕೂಲರ್ ಮಾಡ್ದಂಗ ಅವ್ರು ಬೆಳ್ದಂಗ, ಎಲ್ಲ ಸ್ವಂತ ಕೆಲಸ ಮಾಡಿದ್ರೆ ಮಾತ್ರ ರೈತರದ್ದು ಬೆಳೆ ಬರ್ತತೆ. ಯಾರೋ ಮಾಡಿದ್ದು ನಮ್ಗೆ ಸಿಗೋದಿಲ್ಲ, ನಾವೇ ಮಾಡಬೇಕು. ಶ್ರದ್ಧಾ ವಹಿಸಿ ನಾವು ಕೆಲಸ ಮಾಡಿದ್ರೆ ಅದು ನಮಗೆ ದಕ್ತತೆ. ಯಾರೋ ಮಾಡಿದ್ದು ಅಷ್ಟೇ ಅಷ್ಟಾಗಿ ಇರ್ತತೆ. ರೈತರ ಕೆಲಸ ಬರ್ತೈತೆ, ಲಾಭ ಬರೋದಂತ ಅಂತ ಹೇಳಕ್ ಬರೋದಿಲ್ಲ. ರೈತರಿಗೆ ಅನುಕೂಲ ಆದಂಗೆ ಬೇರೆಯವ್ರಿಗೆ ಆಗೋದಿಲ್ಲ. ಯಾವಾಗ ಟೈಮ್ ಅದು ಅಗಲೆಲ್ಲ ಸಿಗೋದಿಲ್ಲ. ಒಂದು ವರ್ಷ ಫೇಲ್ ಆಗ್ತತೆ, ಒಂದು ವರ್ಷ ಲಾಭ ಬರ್ತತೆ, ಕಷ್ಟ ಬಿದ್ದಿದ್ದು ಎಲ್ಲಿಗೂ ಹೋಗೋದಿಲ್ಲ. ಅದು ಮಾತ್ರ ಮೊದಲು 6 ಎಕರೆಗೆಲ್ಲ 120 ಚೀಲ ಶೇಂಗಾ ಬೆಳೀತಿದ್ವಿ ಅಂತ ಹೇಳ್ತಿದ್ರಲ್ಲ, ಈಗ ಶೇಂಗಾ ಬೆಳೆಯೋದ್ ಬಿಟ್ಟು ಯಾಕೆ ತೊಗರಿ ಬೆಳಿಬೇಕಂತ ಆಸಕ್ತಿ? ರೋಗ ಬಂದ್ಬಿಟ್ಟು, ಅದಕ್ಕೆ ಬೆಳೆಯೋದಿಲ್ಲ ಇವಾಗ ಶೇಂಗಾ. ಬರಲ್ಲ, ಬರೋದಿಲ್ಲ, ಇಳುವರಿ ಬರಲ್ಲ, ಇಳುವರಿ ಬರೋದಿಲ್ಲ, ರೋಗಗಳು ಬರ್ತವೆ. ಅವಾಗ ಒರಿಜಿನಲ್ ಶೇಂಗಾ ಬೆಳೀತಿದ್ವಿ, ಇವಾಗ ಎಲ್ಲ ಗೊಬ್ಬು ರೋಗ ಬಂದು ಕೈಗೆ ಸಿಕ್ಕಿದ ಸತ್ವಕ್ಕೆ ನಮ್ಗೆ ದಕ್ಕದಿಲ್ಲ, ಅಷ್ಟು ತೊಂದ್ರೆ ಬರ್ತತಿ ಇವಾಗ. ಅವಾಗ ನಂಗೆ ಇವಾಗ ಬೆಳೆ ಬರೋದಿಲ್ಲ. ತೊಗರಿಗೂ ಸಾಕಷ್ಟು ರೋಗ ಬರುತ್ತಲ್ಲ, ಬಂದ್ರನ ಅದು ಕಂಟ್ರೋಲ್ ಮಾಡೋದು ನಮ್ಗೆ ಗಮನ ಅನುಭೋಗ ಐತೆ. ಅದೇನಿಲ್ಲ, ಸರಿಯಾದ ಔಷಧ ಒಡೆಯರ್ ಗುರ್ತಿದ್ರೆ ಆಯ್ತು. ಎಷ್ಟು ಟೈಮ್, ಒಂದು 4-5 ಟೈಮ್ ಒಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ರೆ, ಅನಿವಾರ್ಯ ಮಳೆ 2 ಮಳೆ ಬಂದ್ರೆ ಕಡಿಮೆ ಅಂದ್ರೆ ಒಂದು 3-4 ಲಕ್ಷ ಬೆಳಿಬಹುದು 6 ಎಕರೆಗೆ. ಈ ವರ್ಷ ಎಷ್ಟು ಎಕರೆ ಬೆಳೆದ್ರಿ ತೊಗರಿ? ಈ ವರ್ಷ 6 ಎಕರೆಗೆ ಬೆಳೆದಿದ್ದು 45 ಕ್ವಿಂಟಲ್ ಆಗಿತ್ತು. ಅದಕ್ಕೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಆಮೇಲೆ ಡೌನ್ ಆಯ್ತು, ನಾನು ಹೋಗಿದ್ದಿನ 7,300 ಚಿಲ್ಲರೆ ಹೋಗಿತ್ತು, ಮತ್ತೆ ಇವಾಗ ರೇಟ್ ಐತೆ. ಹಂಗೆ ಇದ್ದೇ ಇರ್ತತೆ. ಆ ತೊಗರಿ ಬೆಳೆಯೋದು ಅನುಭೋಗ ಇದ್ರೆ ಮಾತ್ರ ಬೆಳೀತತೆ, ಅನುಭೋಗ ಇಲ್ದಲ್ಲ ಸುಮ್ಮನೆ ಹಾಕಿ ನನಗೆ ತೊಗರಿ ಬೆಳೆ ಬಾ ಅಂದ್ರೆ ಬರೋದಿಲ್ಲ, ಎಲ್ಲ ಹುಳ ತಿಂದು ಖಾಲಿ ಕೈಯಲ್ಲಿ ಬರ್ಬೇಕು ಮನೆಗೆ. ಈಗ ತೊಗರಿಯಲ್ಲಿ ಒಳ್ಳೆ ಇಳುವರಿ ಪಡೆದ ಇದ್ರ, ಈ ತೊಗರಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕಂತೀರ? ಈಗಾಗ್ಲೇ ಮಾಡ್ಬೇಕು, ಇವಾಗಳಿದ್ದ ತಯಾರು ಮಾಡಿ ಇಟ್ಕೋಬೇಕು. ಬೇಸಿಗೆಗೆ ಮಾಗಿ ಉಳುಮೆ ಮಾಡ್ಬೇಕು, ಮಾಗಿ ಉಳುಮೆ ಮಾಡ್ಬೇಕು. ಹಿಂಗಾರಿಗೆ ಡಿಸೆಂಬರ್ ತಿಂಗಳಿಗೆ ಹೊಡೆದು ಬಿಡ್ಬೇಕು, ಜನವರಿ ಬರೋ ಹೊತ್ತಿಗೆ ಒಂದ್ಸಲ ಹೊಡೆದು ಇಟ್ಕೊಂಡು ಬಿಟ್ರೆ ಈ ಬೇಸಿಗೆ ಟೈಮ್ನಾಗ ಇವಾಗ ಮುಂಗಾರಿ ಸ್ಟಾರ್ಟ್ ಆದಟ್ಗೆ ಅದ ಮಾಡಿ ಇಟ್ಕೋಬೇಕು, ಫಸ್ಟ್ಗೆ ಹಾಕ್ಬಿಡ್ಬೇಕು, ಅದು ಚೆನ್ನಾಗಿ ಬರ್ತತೆ. ಹಿಂದೆ ಸರ್ ಹಾಕಿದ್ರೆ ರೋಸ್ಟ್ ಹುಳ ಫಳ ಬರ್ತಿರ್ತತೆ, ರೋಣಿ ಕಾರ್ತು ತಪ್ಪಿದ್ರೆ ಮುರುಗ ಸಿರಿ, ಅವು ಒಂದೂವರೆ ತಿಂಗಳಿಗೆ ಹಾಕ್ಬೇಕು, ಹಂಗಾದ್ರೆ ಚೆನ್ನಾಗಿ ಬರ್ತತೆ. ಆರಂಭದಲ್ಲಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರ್ತದೆ ಸರ್. ಆಮೇಲೆ ಹೇಳ್ಬೇಡ, ಚಳಿಗಾಲದಾಗ ಅಷ್ಟೊಂದು ಇಳುವರಿ ಬರೋದಿಲ್ಲ, ಬರಲ್ಲ. ಮುಂಗಾರಿ ಪ್ರಾರಂಭದಲ್ಲೇ, ಮುಂಗಾರಿ ಪ್ರಾರಂಭದಾಗ ಹಾಕಿದ್ರೆ ಒಳ್ಳೆ ಬೆಳೆ, ಒಳ್ಳೆ ಬೆಳೆ ಬರುತ್ತೆ. ಹೌದು, ರೈತರದ್ದು ಈ ತರ ಐತೆ ಸರ್, ಕಷ್ಟ ಬಿದ್ದಿದ್ದು ಯಾವುದು ಬರೋದಿಲ್ಲ. ಈಗ ತೊಗರಿ ಬೆಳಿತಿರಲ್ಲ, ನೆಲಕ್ಕೇನಾದ್ರೂ ಸಗಣಿ ಗೊಬ್ಬರ ಕೊಡುಗೆ ಗೊಬ್ಬರ ಅದನ್ನೆಲ್ಲ ಏರ್ತಾ ಇರ್ತೀರ? ಹಿಂದೆ 14 ಕೆಮ್ಮಿದ್ದು, ಎತ್ತು ಗಾಡಿ ಇತ್ತು, ಅವಾಗ ಗೊಬ್ಬರ ಹಾಕಿದ್ದೆ ಸಾ. ಇವಾಗ ಒಂದ್ 2-3 ವರ್ಷಕ್ಕೊಂದ್ಸಲ ಮಣ್ಣು ಏರಿಸ್ತೀನಿ ಅಷ್ಟೇ. ಗೊಬ್ಬರ ಸಿಗಂಗಿಲ್ಲ, ಎಲ್ಲೇ ದನ ಕರುಗಳೆಲ್ಲ ಹೋಗ್ಬಿಟ್ಟಿದಾವ. ಇವಾಗ ಒಂದ್ ಆಕಳು ತಕೊಂಡಿದ್ದೀನಿ, ಅದನ್ನ ಬೆಳವಣಿಗೆ ಬಂದ್ರೆ ಅದೇ ಇಷ್ಟು ಗೊಬ್ಬರ ಆಗ್ತೈತೆ, 2 ವರ್ಷಕ್ಕೊಂದ್ಸಲ ಒಂದ್ ಏರಿಸ್ತೀನಿ. ಅದು ಚೆನ್ನಾಗಿ ಇಳುವರಿ ಬರ್ತೈತೆ. DAP ಬಿತ್ತಬೇಕಾದ್ರೆ ಒಂದು 3 ಚೀಲ 6 ಎಕರೆಗೆ ಅದು ಎತ್ತಿ ಕೊಡ್ತೈತೆ ಬೆಳೆ. ಈಗ ಬೀಜ ಎಲ್ಲಿಂದ ತಗೊಂಡ್ಬರ್ತಾರೆ ಬಣ್ಣರ? ಬೀಜ ಬಳ್ಳಾರಿಲಿದ್ದ ತರ್ತೀವಿ, ಮೊಳಕಲ್ಮೂರಿನಾಗ ತಕೊಂತೀವಿ. ಇಲ್ದಿದ್ರೆ ಗುಲ್ಬರ್ಗ ಬೀಜ ಅಂದ್ರೆ ಅಲ್ಲೇ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಗುಲ್ಬರ್ಗದಲ್ಲಿಂದ ತರಿಸ್ತೀವಿ. ಯಾಕೆ ನೀವು ಬೆಳೆದಂತ ಬೀಜ ಇಟ್ಕೊಳಲ್ವಾ? ಇಲ್ಲ, ಇಳುವರಿ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಒಂದ್ಸಲ ಬಿತ್ತಿದ್ದೆ, 0.5% ಕಡಿಮೆ ಬಂದಿತ್ತು. ಅದ್ರಲ್ಲಿದ್ದ ಹೊಸ ಬೇರೆ ಹೊಲದಾಗ ತಕೊಂಡೋಗಿ ಬಿತ್ತಿದ್ರೆ ಬಂದ್ ಬಿಡ್ತತೆ. ನಮ್ಮ ಹೊಲದಾಗ ಬೆಳೆದಿದ್ದು ನಮ್ಮ ಹೊಲದಾಗ ಹಾಕಿದ್ರೆ ಒಂದು 25% ಕಡಿಮೆ ಬರ್ತೈತಿ ಇಳುವರಿ. ನೀವು ಬೇರೆ ಕಡೆಯಿಂದ ತಗೊಂಡ್ಬರ್ಬೇಕಂದ್ರೆ ಖರ್ಚೆಲ್ಲ ಜಾಸ್ತಿ ಬರುತ್ತೆ, ರೇಟ್ ಜಾಸ್ತಿ ಇರುತ್ತೆ. ನಿಮ್ ಪಕ್ಕದ ಹೊಲದಾಗ ಯಾರನ್ನ ಬಿತ್ತಿದ್ದೆ ಅವ್ರದೇ ಬೀಜ ಇಸ್ಕೊಂಡ್ರೆ ರೇಟ್ ಕಡಿಮೆ ಆಗುತ್ತಲ್ಲ, ಖರ್ಚು ಕಡಿಮೆ ಬೆಳಿಬೇಕಲ್ಲ. ಒಳ್ಳೆ ಬೀಜ ಬೆಳೆದಿರೋದಿಲ್ಲ ಜನ, ಅಲ್ಲಿ ಮಾರ್ಕೆಟ್ನಾಗ ಅವರು ಸೀಡ್ಸ್ ಸರಿಯಾಗಿ ತಯಾರು ಮಾಡಿ ಕೊಟ್ಟಿರ್ತಾರೆ, ಅದು ಇಳುವರಿ ಚೆನ್ನಾಗಿ ಬರ್ತದೆ. ನಾವು ಬೆಳೆದಿದ್ದ ತೊಗರಿ ನಾವೇ ಬಿತ್ತಿದ್ರೆ ಹೇಳ್ಬೇಡ, ಇಳುವರಿ ಬರೋದಿಲ್ಲ. ಯಾವ ತಳಿ ಬಿತ್ತನೆ ಮಾಡ್ತಾರ? ನಮ್ಗೆ ಒಂದೊಂದ್ ವರ್ಷ ಒಂದೊಂದ್ ತಳಿ ಹಾಕ್ತಿರ್ತೀವಿ. ಈ ವರ್ಷ ಅಗ್ರಿಕಲ್ ಆಫೀಸ್ ಸರ್ಕಾರದ ಹೆಸರು ಗುರುತಾಗೋದಿಲ್ಲ ನಮ್ಗೆ, ಅಗ್ರಿಕಲ್ ಆಫೀಸ್ ನಿಂದ ತಂದು ಹಾಕಿದ್ವಿ ಸರ್. ಕೃಷಿ ಇಲಾಖೆ ತಂಡ ಹಾಕಿದ್ವಿ, ಚೆನ್ನಾಗಿ ಬಂತು ಬೆಳೆ. ಅಲ್ಲಿಗೆ 1 ಎಕರೆ ಜೋಗ ಹೋಗಿತ್ತು, 4.5 ಎಕರೆಗೆ ಬಂದಿತ್ತು ಬೆಳೆ ಅಷ್ಟೊಂದು 45 ಕ್ವಿಂಟಲ್. 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ? 1 ಎಕರೆಗೆ ಕಡಿಮೆ ಅಂದ್ರೆ 3 ಕೆಜಿ. ಕಡಿಮೆ ಬಿತ್ತಿದಂಗೆಲ್ಲ ಇಳುವರಿ ಚೆನ್ನಾಗಿ ಬರ್ತತೆ. ದಪ್ಪನಾಗ 4 ಕೆಜಿ ಬಿತ್ತಬಹುದು ಬೆದ್ಲೋಲ್ಗಳು, ಅದು ಆಗ್ಲೇ ಇಳುವರಿ ಸುಮಾರು ಆಗ್ತತೆ. 3 ಕೆಜಿ ಬಿತ್ತಿದ್ರೆ 6×3=18 ಕೆಜಿ ಫುಲ್ ಬೆಳೆ ಬಂದ್ಬಿಡ್ತತೆ. ಅದು 6 ಅಡಿ 5 ಅಡಿ ಬೀದಿಗೆ ಬಿತ್ತಬೇಕು. ಇವು ಅಗ್ರಿಕಲ್ಚರ್ ಆಫೀಸ್ನ 4 ಅಡಿ ಬೀದಿಗೆ ಬಿತ್ತಿದ್ದು ಸಣ್ಣ ತೊಗರಿ. ಅದು ನಾನು ಬಿತ್ತಿರೋ ವರ್ಷ ಬಿತ್ತಿರೋ ಕಾವೇರಿ ಸಂಪದ ಗುಲ್ಬರ್ಗ ಸೈಡ್ ಅದು 6 ಅಡಿ ಅಂತರ ಬಿತ್ತಬೇಕು. ಜಾಸ್ತಿ ಇಟ್ಟು ಬಿತ್ತಬೇಕು, ಅದು ಮುಂಗಾರಿಗೆ ಹಾಕ್ಬೇಕು. ಅದು ದೊಡ್ಡ ತೊಗರಿ, ಅದು 6 ಅಡಿ ಬೀದಿ ಬಿತ್ತಿರೋದು 10 ಅಡಿ ತಕ್ಕನ ಹೋಗ್ಬಿಡ್ತದೆ ಮೇಲೆ, ಅದು ಇಳುವರಿ ಸತ್ವ ಫುಲ್ ಬರ್ತತೆ. ಇದು ಅಗ್ರಿಕಲ್ಚರ್ ಆಫೀಸ್ ಆ ಟೈಪ್ ಬರೋದಿಲ್ಲ. 1 ಎಕರೆಗೆ 8 ಕ್ವಿಂಟಲ್ ತಕ್ಕನ ಬೆಳಿಬಹುದು, ಅದು 10-15 ಕ್ವಿಂಟಲ್ ಬೆಳಿತೈತೆ ಅದು ದೊಡ್ಡ ತೊಗರಿ. ಆ ತರ ತೊಗರಿ ಗುಲ್ಬರ್ಗ ಬೀಜ ಎಂಬುದು ಕಾವೇರಿ ಸಂಪದ ಅಷ್ಟೇ. ಇವ ಅಗ್ರಿಕಲ್ಚರ್ ಆಫೀಸ್ನವು ಒಳ್ಳೆ ನನ್ನಂತ ಬೆಳೆಯ ರೈತ ಒಂದು 6-7 ಕ್ವಿಂಟಲ್ ಬೆಳಿಬಹುದು, ಅಷ್ಟಕ್ಕೆ ಇಳುವರಿ ಬರೋದು. ದಾಯ 10 ಬಿತ್ತಿರ್ತೀವಲ್ಲ ದಪ್ಪನಾಗ ಆಗ್ತತೆ ಅಷ್ಟೇ, 4 ಅಡಿ ದಾಯಿ ಬಿತ್ತಿರ್ತೀವಿ. ಬಿತ್ತನೆ ಎಲ್ಲ ಎತ್ತಿನಿಂದ ಬಿತ್ತನೆ ಮಾಡ್ತಾರ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾರ? ಟ್ರ್ಯಾಕ್ಟರ್ಲಿ ಬಿತ್ತಾರ ಅವರದು ಬೆಳಿತೈತೆ, ನಾವು ಎತ್ತುಗಳಾಗ ಅನುಭವ ಎತ್ತುಗಳಾಗ ಬಿತ್ತಿಸ್ತೇನೆ. ನಮ್ಮ ಪಕ್ಕದಾಗ ಟ್ರ್ಯಾಕ್ಟರ್ಲಿ ಬಿತ್ತಿದ್ರು, ಅವರದ್ದು ಚೆನ್ನಾಗಾಯ್ತು. ಅವರು 3 ಅಡಿ ದಾಯಿ ಬಿತ್ತಿದ್ರು, ನಮ್ಮದು 6 ಅಡಿ ದಾಯಿ ಬಿತ್ತಿರ್ತೀವಿ. ಅಂತರ ಜಾಸ್ತಿ ಆಯ್ತಲ್ಲ ನಿಮ್ದು? ಅಂತರ ಜಾಸ್ತಿ ಆದ್ರೆ ನಮ್ದು ಜಮೀನು ಒಳ್ಳೆ ಜಮೀನು, ಅದು ಯಾರ್ದು ಬೆಳೆಯೋದಿಲ್ಲ ಅಂತ ಇಳುವರಿ ಬರ್ತತೆ. ಕಲ್ಲನೆಲ್ಲ ಕೆಂಪನೆಲ್ಲ ಗಟ್ಟಿ ಭೂಮಿ, ಎಷ್ಟನ್ನ ಮಳೆ ಹೊಡಿಲಿ ಅದಕ್ಕೇನಾಗೋದಿಲ್ಲ, ಎಷ್ಟನ್ನ ಮಳೆ ಹೋಗ್ಲು. ಇವಾಗ ನೋಡು, ರೋಣಿ ಕಾರ್ತಿಕ್ ಮಳೆ ಬಂದಿದ್ದು ಚಿತ್ತೆ ಕಾರ್ತಿ ಬಂದೈತೆ, 5 ತಿಂಗಳು ಮಳೆನೆ ಹನಿ ಬಿದ್ದಿರ ಸುಮ್ಮನೆ ಬದುಕೈತದ್ದು. ಹಂಗೆ ಹನಿ ಗಾಳಿಗೆ ಅದಕ್ಕೆ ಒಂದು ಅಷ್ಟು ಒಂದು 2 ಅಡಿ ಹೈಟ್ ಬಂದು ಅಲ್ಲೇ ನಿಂತ್ಕೊಂಡ್ಬಿಡ್ತು. 15 ದಿನಕ್ಕೆ ಮಳೆ ಹೊಡೆದೈತೆ ಅಂದ್ರೆ ನಾನು 35 ವರ್ಷದಲ್ಲಿದ್ದ ನೋಡಿಲ್ಲ ಅಂತ ಮಳೆ 15 ದಿನಕ್ಕೆ ಹೊಡೆದ್ಬಿಡ್ತು ಚಿತ್ತೆ ಮಳೆ. ಅದೇ ಒಂದೇ ಮಳೆಗೆ ಅದು ಹೂಕಾತು ಕಾಯಿ ಬಂದು ಸೆಳೆಗೆ ಕಾಯಿ ಆಗ್ಬಿಡ್ತು, ಮತ್ತೆ ಸಾತಿ ಬರಲಿಲ್ಲ, ಅಲ್ಲಿಗೆ ನಿಂತೋಯ್ತು ಮಳೆ. ಒಂದೇ ಮಳೆ ಅಷ್ಟೊಂದು ಡ್ಯಾಮು ಕೆರೆ ಎಲ್ಲ ತುಂಬಿ ಇವಾಗ್ಯೂ ಅರಿತೆ ಕುಂಟಿಗಳಿಗೆ ನೀರು, ಅಂತ ಮಳೆ ಹೊಡೆದಿತ್ತು ಈ ವರ್ಷ. ಎಡಕುಂಟೆ ಎಷ್ಟು ಸಲ ಹೊಡಿಬೇಕು? ಅದು ನಮ್ ಬ್ಯಾಸಾಯದ ಮೇಲೆ ಹೋಗ್ತದೆ, ಕಡಿಮೆ ಅಂದ್ರೆ ಒಂದ್ 4-5 ಸಲ ಹೊಡಿಬೇಕು. 4-5 ಸಲ ಎಡಕುಂಟೆ ಹೊಡೆದ್ರೆ ಅನುಕೂಲ ಅಂತೀರ? ಎಡೆಕುಂಟೆ ಹಾಕೋದಿಲ್ಲ, ಅದು ಕುಂಟೆ ಒಂದು ಅರಗ್ತಿರ್ತೀವಿ. ಕುಂಟೆ ಒಂದು 4 ಸಲ ಅಂದ್ರೆ ಕಡಿಮೆ ಅಂದ್ರೆ ಅರಗ್ಬೇಕು ಹೂಕಾಯ ತಕನ, ಆಮೇಲೆ ಹೂಕಾತ್ಮೇಲೆ ಬಿಟ್ಬಿಡ್ಬೇಕು. ನಾಲ್ಕು ಸಲ ಹೊಡಿಬೇಕು ಎಡೆಕುಂಟೆ, ಅದು ಚೆನ್ನಾಗಿರ್ತದೆ, ಮತ್ತೆ ಹುಟ್ಟೋದಿಲ್ಲ ಹುಲ್ಲು. ಈ ತೊಗರಿ ಒಳಗಡೆ ಏನಾದ್ರೂ ಅಗಡಿ ಬೆಳೆಗಳೇನಾದ್ರೂ ಬೆಳಿತೀರ? ತೊಗರಿಯಾಗೆ ಹೋದರ್ಸ ಹಾಕಿದ್ವಿ ಸಹ, ಇವು ಹೆಸರು ಹಾಕಿದ್ವಿ, ಅದು ಒಂದು 20 ಕೆಜಿ ಆಗಿತ್ತು ಅಷ್ಟೇ. ಒಂದು 10 ಚೇರ್ ಹಾಕಿದ್ದೆ, ಒಂದು 20 ಕೆಜಿ ಆಗಿದ್ವು. ಅದು ಯಾವ್ದನ್ನ ಅಕ್ಕಡಿ ಪಕ್ಕಡೆ ಹಾಕಕ್ ಹೋದ್ರೆ ತೊಗರಿ ಇಳುವರಿ ಬರೋದಿಲ್ಲ. ಯಾವುದೇ ಒಂದು ಗಿಡ ಇರಬಾರ್ದು, ಒಂದು ಹುಲ್ಲು ಇರಬಾರ್ದು, ಗಿಡ ಸ್ವಚ್ಛವಾಗಿದ್ರೆ ಮಾತ್ರ ಇಳುವರಿ ಬರ್ತದೆ. ಅದ್ರಾಗ ಹುಲ್ಲು ಬೆಳೆಸೋರು ಅಥವಾ ಅದು ಇದು ಎಲ್ಲ ಹಾಕ್ಬಿಡ್ತಾರೆ, ಅದೊಂದು ಇಳುವರಿ ಬರೋದಿಲ್ಲ, ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಒಂದೇ ಬೆಳೆ ಇಡಬೇಕು, ಅದ ನೋಡಿ ಬಿತ್ತಬೇಕು, ಅದ ನಾಲ್ಕೈದು ಸಲ ಕುಂಟೆ ಹರಗ್ಬೇಕು, ಹೂವು ಬಂದಾಗ ಒಂದ್ ಸ್ವಲ್ಪ ಒಂದೆರಡು ಚೀಲ ಗೊಬ್ಬರ ಇಡಬೇಕು, ಆ ಮಳೆ ಸರಿಯಾಗಿ ಬಂದಾಗ ಅದು ಇಳುವರಿ ಬರ್ತದೆ. ಒಂದು ಬಿತ್ತಿದ ಗೊಬ್ಬರನೇ ಕೆಲಸ ಮಾಡೋದಿಲ್ಲ, ಮೊಗ್ಗು ಹೂ ಬಂದಾಗ ಕರೆಕ್ಟ್ ಒಂದು 6 ಎಕರೆಗೆ ಒಂದು 2 ಚೀಲ ಮೂರು ಚೀಲ ಗೊಬ್ಬರ ಇಟ್ಬಿಟ್ರೆ ಫುಲ್ ಇಳಿವರೆ ಬಂದ್ಬಿಡ್ತದೆ. ಮೇಲ್ಗೊಬ್ಬರ ಕೊಡ್ತಾರ? ಮೇಲ್ಗೊಬ್ಬರ ಕೊಡ್ಬೇಕು ಮಳೆ ಬಂದಾಗ. ಏನ್ ಗೊಬ್ಬರ ಕೊಡ್ತಾರ ಮೇಲ್ಗೊಬ್ಬರ ಅಂದ್ರೆ? ಇದು 19-19-0-13 ಅದ್ರ ಜೊತೆಗೆ ಪೊಟಾಸ್ ಯೂರಿಯಾ ಸ್ವಲ್ಪ ಸ್ವಲ್ಪ ಒಂದ್ ಎಕರೆಗೆ ಒಂದ್ 5 ಕೆಜಿ 10 ಕೆಜಿ ಎಲ್ಲ ಬೆರಿಕೆ ಮಾಡಿ ಇಟ್ಬಿಡ್ತೀವಿ ಮಳೆ ಜೋರಾಗಿ ಬಂದಾಗ, ಅದು ಚೆನ್ನಾಗಿ ಬರ್ತದೆ. ಬೇರೆ ಒಂದೇ ಗೊಬ್ಬರ ಕೊಟ್ಟರೆ ಅದು ಚೆನ್ನಾಗಿ ಬರೋದಿಲ್ಲ. ಗೊಬ್ಬರ ಅಂದ್ರೆ ಹೆಂಗ್ ಕೊಡ್ತಾರ? ಸಾಲ ಮಗ್ಲಾಗ ಕೊಡ್ತಾರ? ಸಾಲ ಮಗ್ಲಾಗ ಒಂದ್ 4 ಇಂಚು ಬಿಟ್ಟು ಕೊಡ್ತೀವಿ. 4 ಇಂಚು ಬಿಡ್ಬೇಕು, ಹತ್ರ ಇಡೋದಿಲ್ಲ, ಗಿಡದ ಪಕ್ಕದಾಗ ಇಟ್ಟರೆ ಸುಟ್ಟೋಗ್ಬಿಡ್ತದೆ. ಗಿಡ ಬಿಟ್ಟು 4 ಇಂಚು 5 ಇಂಚು ಅಷ್ಟಾಗಿ ಇರ್ಬೇಕು. ಮಡಿಕೆಲ್ಲನ್ನ ಇಡ್ತೀವಿ, ಹೆಣ್ಮಕ್ಳು ಕುಂಟ ಬಗದಾದ್ರೂ ಇಟ್ಕೊಂಡು ಹೋಗ್ಬಿಡ್ತೀವಿ. ಹಿಂಗೆ ಮಳೆ ಬಂದಾಗ ಚೆಲ್ಲ ಉಗ್ಗಿದ್ರೆ ಅದೇನು ಬೆದ್ಲಲ್ ಪ್ರಯೋಜನ ಇಲ್ಲ, ಹಂಗೆ ಕರಿಗೆ ಹೋಗ್ಬಿಡ್ತದೆ, ಅರ್ಧ ಗಂಟೆಗೆ ಮೇಲೆ ಹೋಗ್ಬಿಡ್ತದೆ ಎಲ್ಲ, ಅದಿರೋದಿಲ್ಲ ನಮ್ಗೆ, ಗಿಡಕ್ಕೆ ಸಿಗೋದಿಲ್ಲ. ಬೇರೆ 6 ಇಂಚ್ ಒಳಗೆ ಬೀಳ್ಬೇಕು ಗೊಬ್ಬರ ಬೆದ್ಲೋಲಕ್ಕೆ. ಮಡಿಕೆಲ್ಲನ್ನ ಹೊಡ್ಬೇಕು, ಇಲ್ದ್ರೆ 4 ಇಂಚ್ ಒಳಗನ್ನ ಇರ್ಬೇಕು ಗೊಬ್ಬರ. ಬಯಲಾಗ ಹಾಕಿದ್ರೆ ಗಿಡಕ್ಕೆ ಸಿಗೋದಿಲ್ಲ, ಸಿಗಲ್ಲ, ಅನುಕೂಲ ಅನುಕೂಲ ಆಗೋದಿಲ್ಲ. 4 ಇಂಚ್ ಒಳಗೆ ಹೋಗ್ಬೇಕು ಗೊಬ್ಬರ, ಅದ್ ಮುಚ್ಚಿಬಿಡ್ಬೇಕು ಮಣ್ಣು, ಅದು ಬಯಲಾಗ ಬಿಡಬಾರ್ದು, ಬಿಡಬಾರ್ದು, ಅದು ಚೆನ್ನಾಗಿ ಬರ್ತದೆ ಗಿಡ. ಸುಮ್ಮನೆ ಹಾಕಿದ್ರೆ ಏನು ಹೇಳ್ಬೇಡ. ಮತ್ತೆ ತೊಗರಿಗೆಲ್ಲ ಸಾಕಷ್ಟು ಸರಿ ಔಷಧಿ ಹೊಡಿಬೇಕು ಅಂತಾರೆ, ಎಷ್ಟು ಸರಿ ಹೊಡಿತೀರಾ? ಹುಳ ಬಂದ್ರೆ ಕಡಿಮೆ ಅಂದ್ರೆ ಒಂದು 6 ಸಲ ಹೊಡಿಬಹುದು ಅಷ್ಟೇ. 6 ಸಲ ಹೊಡಿಬೇಕಾಗತ್ತ? ಆಗ್ತತೆ, ಹೂ ಬಂದಾಗಳಿದ್ದು 2 ತಿಂಗಳು ಬೇಕು ಬೆಳೆ ಬರಕ್ಕ, ಹೂ ಕಾತಾಗಳಿದ್ದ 2 ತಿಂಗಳಿಗೆ 15 ದಿನಕ್ಕೆ 10 ದಿನಕ್ಕೆ ಒಂದ್ಸಲ ಹೊಡಿತಿರ್ಬೇಕು. ಒಂದ್ ತಿಂಗಳಿಗೆ 3 ಸಲ ಹೊಡೆದ್ರು 6 ಸಲ ಬೇಕು, 10 ದಿನಕ್ಕೆ ಹೊಡೆದ್ರ ನಾವು. ಹುಳ ಬಂದ್ರೆ ವಾರಕ್ಕೆ ಒಂದ್ಸಲ ಹೊಡಿಬೇಕು. ಔಷಧಿ ಖರ್ಚೆಲ್ಲ ಜಾಸ್ತಿ ಬರುತ್ತಾ? ಹುಳ ಬಂದ್ರೆ ಒಂದು ತಡಕ್ಕೆ ಒಂದು 5,000 ರೂಪಾಯಿ ಖರ್ಚು ಬರ್ತದೆ, ಕೂಲರ್ದು, ಪೆಟ್ರೋಲು, ಮನುಷ್ಯರದು, ಅದು ನೀರಿಂದು ಎಲ್ಲ ಒಂದು 4,000 ರೂಪಾಯಿ ಒಂದು ತಲೆ ಹೊಡೆದ್ರೆ, 6 ಸಲ ಹೊಡೆದ್ರೆ 24,000 ರೂಪಾಯಿ ಬರ್ತದೆ. ಔಷಧಿ ಎಲ್ಲ ಎಲ್ಲಿ ತಗೊಂಡ್ಬರ್ತಾರ? ಮೊಳಕಲ್ ಮೂರಿನಾಗ ರೆಡ್ಡಿ ಅಂಗಡಿಗೆ ತರ್ತೀವಿ ಸರ್. ಔಷಧಿ ಇಲ್ದಿದ್ರೆ ಅಗ್ರಿಕಲ್ ಆಫೀಸ್ನಾಗ ತರ್ತೀವಿ. ಅರ್ಧ ಭಾಗ ಅಗ್ರಿಕಲ್ ಆಫೀಸ್ನಾಗ ಕೊಡ್ತಾರೆ, ಪ್ರಿಯ ಕೊಡ್ತಾರೆ, ಕಡಿಮೆ ರೇಟ್ ಕೊಡ್ತಾರೆ. ಆಮೇಲೆ ಅಲ್ಲಿ ರೈತರೆಲ್ಲ ಖಾಲಿ ಮಾಡಿದ್ಮೇಲೆ ಅಂಗಡಿಗೆ ತಂದು ಹೊಡಿತೀವಿ. ಇದು ಕಟಾವಿ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಕಡಿಮೆ ಅಂದ್ರೆ ತೊಗರಿ 6 ತಿಂಗಳು ಬೇಕು. 6 ತಿಂಗಳು ಬೇಕಾಗ ನಾವು ಶೀಘ್ರ ಬಂದು ಹೊಲ ಇಟ್ಕೋಬೇಕು, ಚೆನ್ನಾಗಿ ಮಾಕ್ಬೇಕು, ಇನ್ನ ಬರ್ಲಿಕ್ಕೆ ಬೆಳೆ ಅಂದ್ರೆ 7-8 ತಿಂಗಳು ಬರ್ತದೆ, ಎಲ್ಲ ಖಾಲಿ ಆಗೋ ಹೊತ್ತಿಗೆ 7 ತಿಂಗಳನ್ನ ಬೇಕು ದೊಡ್ಡ ತೊಗರಿ ಹಾಕಿದ್ರೆ. ಕಟಾವೆಲ್ಲ ಯಾವ ರೀತಿ ಮಾಡ್ತೀರ? ಮನುಷ್ಯರ್ ಕುಂಟ್ ಮಾಡಿದ್ರೆ ಖರ್ಚು ಬರ್ತದೆ, ಜಾಸ್ತಿ ಬರ್ತದೆ. ಕಡಿಮೆ ಅಂದ್ರೆ ಒಂದು ನನ್ನ ಹೊಲ 60,000 ತನಕ ಬಂದೈತೆ ಮನುಷ್ಯರ್ ಕೊಯ್ದ್ರೆ ಖರ್ಚು. ಇದು 12,000 ಕೊಯ್ದು ಕೊಟ್ಬಿಡ್ತದೆ ಮಿಷಿನ್ ಅಂದ್ರೆ ಕಿಂಟಲ್ ಹೋದ್ರೆ ಹೋಗ್ಲಿ 10-1200 ಕೊಯ್ದು ಕೊಟ್ಬಿಡ್ತಾರೆ. ಅಂದ್ರೆ ಇವಾಗ ತೊಗರಿ ಕೊಯ್ಯಲ್ಲ, ಮಿಷಿನ್ ಬಂದಿರೋದನ್ನ ಮಿಷಿನ್ ಬಂದಿದ್ದಕ್ಕೆ ಅನುಕೂಲ, ಇಲ್ದಿದ್ರೆ ಖರ್ಚು ಜಾಸ್ತಿ ಹೋಗ್ತಿತ್ತು. ಮಿಷಿನ್ ಕೊಯ್ಸೋದೆಲ್ಲ ವೇಸ್ಟ್ ಜಾಸ್ತಿ ಆಗುತ್ತೆ ಅಂತಾರೆ? ಏನಾಗೋದಿಲ್ಲ, ಅನುಭವ ಇಲ್ದೆಲ್ಲ ಹೇಳ್ತಾರೆ. ಅವರು ಕೊಯ್ಯರ್ ಮೇಲೆ ಡಿಫೆಂಡ್, ಆ ಡ್ರೈವರ್ ಮೇಲೆ ಕರೆಕ್ಟ್ ಕಟ್ ಎಲ್ಲಿ ಕಟ್ ಮಾಡ್ಬೇಕಂತ ನಾವ್ ಹಿಂದೆ ರೈತರು ಹೇಳಿದ್ರೆ ಅವನು ಕಟ್ ಮಾಡ್ತಾನೆ. ಬಡ್ಡಿಗೆ ಹಾಕ್ಬಿಟ್ರೆ ಎಲ್ಲ ಗೊಬ್ಬಾಗೆ ಹೋಗ್ಬಿಡ್ತಾವ, ಅತ್ತಾಗಿತ್ತಾಗೆಲ್ಲ ಕಾಳೆಲ್ಲ ಹೋಗೋದು, ಕಾಯೆಲ್ಲ ಉದುರೋದು. ಅದು ಅನುಭವ ಇದ್ದುದನು ಬೆಳೆ ಎಲ್ಲಿಗಿರ್ತೈತೋ ಅಲ್ಲಿಗೆ. ಒಂದು ನಾನು ಆ ಕಡೆ ಒಂದು ದೊಡ್ಡ ತೊಗರೆ 8 ಅಡಿ ಕಟ್ ಮಾಡಿಸಿದ್ದೆ, ಟ್ಯಾಕ್ಟರ್ ಹೋದ್ರೆ ಕಾಣಿಸ್ತಿದ್ದಿಲ್ಲ ಅಡ ಮಧ್ಯ ಹೋದ್ರೆ, ಅಷ್ಟೆತ್ರ ಬೆಳೆದಿತ್ತು. ಮತ್ತೆ ಅವನು ಅನುಭವ ಇಲ್ದ ಡ್ರೈವರ್ ಬಂದು ಬಡ್ಡಿಗೆ ಹಾಕಿ ಒಂದು 4 ಎಕರೆ ಹೊಡೆದು ಬಿಟ್ಟನ, ಅದ್ರಾಗ ಒಂದು 4-5 ಕಿಂಟಲ್ ಹೋಗ್ಬಿಟ್ಟು ಅದ್ಮಾನ ಆಗಿ, ಅವಾಗ ನಿಂದಿರಿಸಿ ವಾಪಸ್ ಕಳಿಸ್ಬಿಟ್ಟೆ. ಮತ್ತೆ ಆಂಧ್ರ ಡ್ರೈವರ್ ಬಂದು 8 ಅಡಿ ಕಟ್ ಮಾಡಿದ್ನು, ಕ್ಲೀನ್ ಆಗಿ ಬಂದ್ಬಿಡ್ತು. ಅವತ್ತು 60 ಕಿಂಟಲ್ ಆಗಿದ್ದು, ಹಂಗೆ ಬೆಳೆ ಬಂದಿತ್ತು. ಈ ವರ್ಷ ಎಷ್ಟು ಕ್ವಿಂಟಲ್ ಇಳುವರಿ ಬಂತು? 45 ಕಿಂಟಲ್ ಬಂದಿತ್ತು ಅಗ್ರಿಕಲ್ ಆಫೀಸ್ ಬೀಜ. ಎಲ್ಲಿ ಮಾರಾಟ ಮಾಡ್ತಾರೆ ತೊಗರಿನ? ತೊಗರಿನ ಬಳ್ಳಾರಿ ತೊಗರಿ ಮಾತ್ರ. ಕೆಲವರೆಲ್ಲ ರಾಯಚೂರು, ಚಿತ್ರದುರ್ಗ ಈ ಕಡೆ ಹೋದ್ರೆ ಒಳ್ಳೆ ರೇಟ್ ಸಿಗುತ್ತೆ ಅಂತಾರೆ. ಸುಳ್ಳು, ಅವೆಲ್ಲ ಮಾರ್ಕೆಟ್ ಗುಲ್ಬರ್ಗ, ಬಳ್ಳಾರಿ ಅದೇ ದೊಡ್ಡ ಬೆಳೆ, ರೈತರು ಬರೋದು ಮಾಲು, ಅಲ್ಲೇನೆ ರೇಟ್ ಸಿಗೋದು. ಅವರೇನು ಅಪರೂಪಕ್ಕೆ ಇಲ್ಲೆಲ್ಲ ಬೆಳೆಯೋದು ತೊಗರಿ. ಈ ವರ್ಷ ಹೆಂಗ್ ಸಿಕ್ತ ರೇಟ್ ನಿಮ್ಗೆ? ನನಗೆ 7,311 ರೂಪಾಯಿ ಸಿಕ್ಕಿತ್ತು ಸರ್. 7,311 ರೂಪಾಯಿ. ಇತ್ತೀಚೆಗೆಲ್ಲ ಸರ್ಕಾರದವ್ರ ಬೆಂಬಲ ಬೆಲೆ ಖರೀದಿ ತಾಂತೀವಿ 8,000 ರೂಪಾಯಿ ಕ್ವಿಂಟಲ್ ಹಂಗೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಬಾಯಲ್ಲಿ ಆ ರೈತಿಗೆ ತಗಲ್ತೈತೆ ಒಬ್ರಿಗೆ ಇಬ್ರಿಗೆ. ಇವಾಗ ತೊಗರಿ ಇರ್ತೈತೆ ರೈತರ ಮಾಲೆಲ್ಲ ಖಾಲಿ ಆಗೈತೆ, ಅವಾಗ ಬೆಂಬಲ ಬೆಲೆ ರೈತರು ಏನ್ ಮಾಡ್ತಾರೆ ತಕೊಂಡು ಅವರು ಅವರು ಬಿಸ್ನೆಸ್ ಮಾಡೋರಿಗೆ ಸೇರಿ ಹೋಗೈತೆ. ರೈತರಿಗೆ ಯಾರಿಗೆ ಒಳ್ಳೆ ರೇಟ್ ಸಿಗೋದಿಲ್ಲ. ಈ ವರ್ಷ ಮಾಡಿದಾರೆ ಬೆಂಬಲ ಬೆಲೆ, ಅವರು ಮಾಡ್ತಾರಂದ್ರೆ ಏನೇನು ಬುಕ್ ಮಾಡ್ಕೊಂತಾರೋ ಅಲ್ಲಿ ತಕೊಂಬರೋ ಇರೋದಿಲ್ಲ, ಅವರೇ ಸಾಹುಕಾರಗಳೇ ತಗೋಬೇಕು. ಸರ್ಕಾರದವ್ರ ಹತ್ರ ಹೋದ್ರೆ ಅವರು ಏನು ಮಾಡ್ತಾರಂದ್ರೆ ಅದಕ್ಕೊಂದು ಏಜೆಂಟ್ ಇರ್ತಾರೆ, ಅದಕ್ಕೊಂದು ಆಫೀಸರ್ ಇರ್ತಾರೆ, ಇದು ಬೆಳೆ ಚೆನ್ನಾಗಿಲ್ಲ ಅಂತಾರೆ. ಏನೇನೋ ಮಾಡಿ ರೈತರು ತುಳಿಯಾರೆ ಎಲ್ಲರೂ ಬೆಂಬಲ ಬೆಲೆ ಏನು ಮಾರ್ಕೆಟ್ನಾಗ ತಕೊಂಬತ್ತಾರೆ, ಏನು ಆಫೀಸರ್ಗಳ ಹತ್ರ ತಕೊಂಬೋದು. ಅವ್ರ ಆಫೀಸರ್ಗಳು ಎಂತಾರು ಸಿಗ್ತಾರೋ ಏನು ಮಾಡ್ತಾರೋ, 2 ತಿಂಗಳು ಬೇಕು ದುಡ್ಡು ಕೊಡೋಕೆ, 3 ತಿಂಗಳು ಬೇಕು ಕೈಯಕ್ಕೆ ಕೊಯ್ಕೊಂಡು ಹೋಗಿದ್ದೆ ತಡ ಹಿಂದೆ ಬಂದಿರ್ತಾರೆ ಆಗಲೇ ಕೂಲಿಯವ್ರ ದುಡ್ಡಿಗೆ, ಅವ್ರು 3 ತಿಂಗಳು ಕೊಡತಕ್ಕಂತ ಸುಮ್ಮನಿರ್ತಾರೆ. ರೈತರಿಗೆ ಯಾರು ಸಾಲ ಕೊಡೋದಿಲ್ಲ, ರೈತರು ಕಷ್ಟ ಮಾಡಬೇಕು ಜೀವನ ಮಾಡಬೇಕು ಅಷ್ಟೇ ಇರ್ತಾನ, ಸಾಲ ಮಾಡಿದಕ್ಕೆ ಸರಿ ಹೋಗ್ತದೆ ಮಾರಿದ್ದೇನೆ. ಒಂದೂವರೆ ಎಕರೆಗೆ ಎಷ್ಟು ಕ್ವಿಂಟಲ್ ಇಳುವರಿ ಬಂತು ಈ ವರ್ಷ ನಿಮ್ಮ ಜಮೀನಲ್ಲಿ? ನಮ್ದು ಅದೇ 45 ಕ್ವಿಂಟಲ್ ಅಂದ್ರೆ 1 ಎಕರೆಗೆ ಎಷ್ಟು ಬಂದೈತೆ ನೋಡಿ ಸರ್, 7 ಕ್ವಿಂಟಲ್ ಬಂದಿರ್ಬೋದ, 7.5 ಕ್ವಿಂಟಲ್ ಬಂದೈತೆ ಅಷ್ಟು ಬಂದೈತೆ. ಒಳ್ಳೆ ಇಳುವರಿ ಅಂತೀರಾ? ಒಳ್ಳೆ ಇಳುವರಿ ನನಗಿಲ್ಲ, ಜನಗಳಿಗೆ ಒಳ್ಳೆ ಇಳುವರಿ. ನಂದು 10 ಕ್ವಿಂಟಲ್ ಮೇಲೆ ಬೆಳೆದಿಂದ ಬಂದ್ರೆ ಮಾತ್ರ ಒಳ್ಳೆ ಇಳುವರಿ. ಹೌದು, ಈ ತರ 7,300 ರೂಪಾಯಿ ರೇಟ್ ಸಿಕ್ತಂದ್ರಲ್ಲ, ಇಷ್ಟು ಸಿಕ್ಕರೆ ಸಾಕಾಗತ್ತಂತೀರಾ? ಅಷ್ಟು ಸಿಕ್ಕಿದ್ರೆ ಸಾಕು, ಒಳಗೆ ಬಂದ್ರೆ ಲಾಸ್ ಆಗ್ತಾನೆ ರೈತರು. 7,000 ಮೇಲೆ ಸಿಗ್ಬೇಕು. ಎಷ್ಟು ಖರ್ಚು ಬರುತ್ತೆ ನಿಮ್ಗೆಲ್ಲ? ಖರ್ಚು ಬೇಸಾಯದ ಖರ್ಚು ಒಂದು 60,000 ಬರ್ತತೆ, ಒಂದು 30,000 ಇದು ಔಷಧದ ಬರ್ತತೆ. ಕಟಾವ್ ಮಾಡೋದು ಇವಾಗ 12,000 ಇದು ಕೊಟ್ಟು ಬಿಡ್ತಾರೆ ಎಕರೆ 2,000 ರೂಪಾಯಿ. ಅವಾಗ ಹೆಚ್ಚಿಗೆ ಬರ್ತಿತ್ತು ಖರ್ಚು, ಒಂದು 60,000-70,000 ಬರ್ತಿತ್ತು ಅವಾಗ. ಹಾಕ್ಸಕ್ಕೆ ಒಂದು 20,000, ತಿರುಗಿ 80,000 ಅದೇ ಕೂಲಿಯರಿಗೆ ಹೋಗ್ತಿತ್ತು. ಇವಾಗ ಹಂಗೇನಿಲ್ಲ, ತಾಟ್ಪಲ್ ಮೇಲೆ ಬಂದು ಚೂರು ಬಿಡ್ತಾರೆ 12,000 ಕೊಟ್ಟು ಬಿಟ್ರೆ ಏನು ತೊಂದರೆ ಇಲ್ಲ. ಒಂದು ಕ್ವಿಂಟಲ್ 6 ಎಕರೆಗೆ ಒಂದು ಕ್ವಿಂಟಲ್ ನಷ್ಟ ಆಗ್ಬೋದು ಅಷ್ಟೇ. ಆ ನಷ್ಟ ಆಗ್ತದಂತ ಅವಸರ ಬಿದ್ದರ ಮೇಲೆ ತಿಂದ್ಕೊಂತಾರೆ. ಈ ವರ್ಷ ಎಲ್ಲ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಯ್ತು ನಿಮಗೆ? 1.5 ಲಕ್ಷ ಉಳಿದತ್ತ. ಈ ತರ 1.5 ಲಕ್ಷ ಉಳಿದ್ರೆ ಸಾಕನ್ಸುತ್ತೆ? 2 ಲಕ್ಷ ಉಳಿತಿತ್ತು ಸರ್, ಕೂಲರ್ ನಿಟ್ಟು ಕೊಯ್ಸಿದ್ದೆ, ಜಲ್ದಿ ಮೋಟರ್ ಬರಲಿಲ್ಲ, ಮಳೆ ಹಿಡ್ಕೊಂಡು ಕೊಳತೋಗ್ತದ ಅಂತೇಳಿ ಕೂಲಿ ಇಟ್ಟಿದ್ದೆ. 60,000 ರೂಪಾಯಿ ಕೂಲಿ ಹೋಯ್ತು. ಆಮೇಲೆ ಮೋಟರ್ ಬಂತು ಕೊಯ್ಯೋದು ಮಿಷಿನ್, ಅವಾಗ ನನಗೆ ಲಾಸ್ ಆಯ್ತು ಒಂದು 50,000. ಇಲ್ದಿದ್ರೆ 2 ಲಕ್ಷ ಲಾಭ ಉಳಿತಿತ್ತು. ಲಾಭ ಉಳಿತಿತ್ತು. ನಾವು ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ತೊಗರಿ ಬೆಳೆನ ಲಾಭದಾಯಕ ಅಂತ ಅಂದ್ರೆ ಸಾ ಒಳ್ಳೆ ಜಮೀನ್ ಆಗ್ಬೇಕು ತೊಗರಿ ಬೆಳೆಯಕ್ಕೆ. ಈ ಉಸುಗು ನೆಲಗಳು, ಊಟ ನೆಲಗಳು ಅವೇನು ಮಾಡ್ತವೆ, ಮಳೆ ಹೊಡೆದಟ್ಟಿಗೆ ಒಳಕ್ಕೆ ಹೋಗಿ ಎಲ್ಲ ಉದುರಿ ಹೋಗ್ಬಿಡ್ತತೆ, ಇಳುವರಿ ಬರೋದಿಲ್ಲ. ಒಳ್ಳೆ ನೆಲ ಮಾತ್ರ ಬರ್ತತೆ ಇಳುವರಿ. ತೊಗರಿ ಬೆಳೆ ಎಲ್ಲ ಹೊಲಗಳಾಗ ಬೆಳೆಯೋದಿಲ್ಲ ಸರ್, ರೂಪಾಯಿದಾಗ 50 ಪೈಸದ ಭಾಗ ಜಮೀನುಗಳು ಬೆಳೀತಾವೆ. ಕೆಲವು ನಮ್ಮ ಗುಡ್ಡ ಕಾಡು ಪ್ರದೇಶಗಳೆಲ್ಲ ನಮ್ಮ ಜೋಗ ಬಂದ್ಬಿಡ್ತತೆ, ಕೆಲವು ಹೊಲಗಳು ನೀರು ಹರಿದು ಎಲ್ಲ ಉದುರಿ ಹೋಗ್ಬಿಡ್ತದೆ ತಪ್ಪಲು ಹೂವು ಎಲ್ಲ. ನಮ್ಮದು ಮಾತ್ರ ಮಳೆ ಹೊಡೆದಂಗೆಲ್ಲ ಚೆನ್ನಾಗಿ ಬರ್ತತೆ. ಆ ದಿನ್ನೆ ಹೊಲ ಕಲ್ಲನೆಲ್ಲ ಕಲ್ಲನೆಲ್ಲಗಳು ಕಡ್ಲಕ ಬೆಳೆ ಅಂತ ಅನುಕೂಲ ಆಗುತ್ತೆ, ಅದ್ರ ಅನುಕೂಲ. ಒಟ್ಟಾರೆಯಾಗಿ ತೊಗರಿ ಬೆಳೆ ನಿಮ್ಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟೆ? ಸಂತೋಷ ನೆಮ್ಮದಿ ತಂದ್ಕೊಟ್ಟೆ ಸರ್. ಹೋಗೋಣ, ಈ ಕಾರ್ಯಕ್ರಮ ಕೇಳೋಂತ ರೈತರು ಈ ತೊಗರಿ ಬೆಳೆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ನಿಮ್ಗೆ ಯಾವ ರೀತಿ ಸಂಪರ್ಕ ಮಾಡ್ಬೋದಂತೀರಾ? ಫೋನ್ ನಂಬರ್ 72 69 63 56. ರೈತ ಬಾಂಧವರೇ, ಕೊಮ್ಮನಪಟ್ಟಿಯ ಕೃಷಿಕರಾದ ಓಬಣ್ಣ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7 2 5 6 6 7 3 5 6. ಬಹಳ ಸಂತೋಷ ಓಬಣ್ಣರೇ, ಇದುವರೆಗೆ ನಿಮ್ಮ ಈ ತೊಗರಿ ಬೆಳೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೊಗರಿ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಮ್ಮನಪಟ್ಟಿ ಗ್ರಾಮದ ಕೃಷಿಕ ಓಬಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ನಮಸ್ಕಾರ, ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ, ವರ್ಷದ ಎಲ್ಲ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ, ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ, ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣ ಹತ್ಯೆ ಅತ್ಯಂತ ಹೇಯ, ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ.

14 ವರ್ಷ ವನವಾಸ ಹೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೈತು ಸುಖ ಎಲ್ಲರಿಗೆಲ್ಲೈತು ದುಃಖ ಅಪಮಾನಗಳನ್ನೆಲ್ಲ ಸೈರಿಸಿಕೊಂಡರು ಸುಖ ಎಲ್ಲರಿಗೆಲ್ಲೈತು ಸುಖ ಎಲ್ಲರಿಗೆಲ್ಲೈತು ದುಃಖ ತುಂಬ್ಯಾದೆ ಮರುತ್ಯಾದ ಮ್ಯಾಲೆ ತಾ ಮಾಡಿದ ಪಾಪ ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.